ಘಟಕಗಳನ್ನ ಹಾಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ರಾಯಚೂರು ಜಿಲ್ಲೆಯ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮೊದಲನೇದಾಗಿ ನಮ್ಮ ರೈತರಿಗೆ ನಿಮ್ಮ ಒಂದು ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡಿ. ನಿಮ್ಮ ಕ್ಷೇತ್ರ ವಿಸ್ತೀರ್ಣ ಎಷ್ಟಿದೆ, ಜೊತೆಗೆ ಏನೇನು ಕ್ಷೇತ್ರದಲ್ಲಿ ಲಭ್ಯತೆ ಇದೆ, ಏನೇನು ಯಾವ ಥರ ಸಮಗ್ರವಾಗಿದೆ ತೋಟ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಿ ಮೊದಲಿಗೆ. ನಮಸ್ಕಾರ. ಇದು ಕುರುಡಿ ಗ್ರಾಮದಲ್ಲಿ ಟೋಟಲ್ ಆಗಿ ಒಂದು 5 ಎಕರೆಯಲ್ಲಿ ನಾವು ಮಸಾರಿ ಭೂಮಿಯಲ್ಲಿ ಈ ತೋಟಗಾರಿಕೆ ಅರಣ್ಯ ಕೃಷಿ ಎಲ್ಲವನ್ನು ಮಾಡಿದ್ದೀವಿ. ಇದರಲ್ಲಿ ಸಮಗ್ರ ಕೃಷಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅಂದರೆ ನಮಗೆ ಇಲ್ಲಿ ಕುರಿ ಸಾಕಣೆ ಇದೆ, ಜವಾರಿ ಕೋಳಿ ಸಾಕಣೆ ಇದೆ, ಆಮೇಲೆ ಜೇನು ಸಾಕಣೆ ಮಾಡಿದ್ದೀವಿ. ಈಗ ಇತ್ತೀಚೆಗೆ ಮುಧೋಳ ನಾಯಿಯ ಬ್ರೀಡಿಂಗ್ ಕೂಡ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿಕೊಂಡು 6 ವರ್ಷದಿಂದ ಸತತವಾಗಿ ಕಂಪ್ಲೀಟಾಗಿ ಸಾವಯವನ್ನೇ ಪದ್ಧತಿಯನ್ನೇ ಅಳವಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಏನೇನು ನಿಮ್ಮ 6 ಎಕರೆ ಕ್ಷೇತ್ರದಲ್ಲಿ ಏನೇನು ಗಿಡಮರಗಳಿದ್ದಾವೆ, ಎಷ್ಟೆಷ್ಟಿದ್ದಾವೆ ಅನ್ನೋದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಸರ್, ನಮ್ಮಲ್ಲಿ ಈ ಜಾಮ್ ಅಂತ ಏನು ಹೇಳ್ತೀವಿ, ಇದು 500 ಗಿಡಗಳು, ಜಂಬೂ ನೇರಳೆ 100 ಗಿಡ ಇದೆ ಸರ್. ಅದಲ್ಲದೇ ನಮ್ಮಲ್ಲಿ ಈಗ ನೀವು ಜಾಮ್ ಅಂತೀವಲ್ಲ, ಪೇರ್ಲೆ ಒಂದು 500 ಗಿಡಗಳಿದೆ, ಆಮೇಲೆ ಮಾವಿನ ಗಿಡಗಳು ಒಂದು 100 ಗಿಡಗಳಿದೆ, ಮಾವಿನ ಗಿಡಗಳು, ಆಮೇಲೆ ಲೆಮನ್ ಬಾಲಾಜಿ ವೆರೈಟಿ ಒಂದು 300 ಗಿಡ ಇದೆ, ಅಂಜೂರ್ ಗಿಡಗಳು ಒಂದು 300 ಇದೆ, ಅದರ ಜೊತೆಗೆ ಸೀತಾಫಲ ಗಿಡಗಳು ಒಂದು 200 ಇದೆ, ಆಮೇಲೆ ಹೆಬ್ಬೇವು ಇದೆ ಬೌಂಡ್ರಿಗಳಲ್ಲಿ, ಶ್ರೀಗಂಧ ಒಂದು 200 ಗಿಡಗಳಿದೆ. ಇದರ ಜೊತೆ ಜೊತೆಗೆ ನಾವು ಸಿಲ್ವರ್ ಓಕ್ ಕೂಡ ಹಾಕಿದ್ದೀವಿ, ಆಮೇಲೆ ಸಾಗುವಾನಿ ಗಿಡಗಳನ್ನು ಕೂಡ ಹಾಕಿದ್ದೀವಿ, ಒಂದು ಸ್ವಲ್ಪ ತೆಂಗಿನ ಮರಗಳು ಕೂಡ ಇದೆ. ಯಾಕೆ ತಾವು ಅರಣ್ಯ ಕೃಷಿನೇ ಮಾಡಬೇಕಂತಕ್ಕಂಥ ಒಂದು ಆಸಕ್ತಿ ಯಾಕೆ ಬಂತು ತಮಗೆ? ಅರಣ್ಯ ಕೃಷಿಗೆ ಧುಮುಕಿದಿರ್ತಾವೆ ನೋಡ್ರಿ, ಈಗೆಲ್ಲ ಸುಮಾರು ಹಣ್ಣಿನ ಗಿಡಗಳನ್ನು ಹಚ್ಕೊಂಡ್ಬಿಟ್ಟಿದ್ರಿ. ಹಣ್ಣಿನ ಗಿಡಗಳ ಜೊತೆ ಅರಣ್ಯ ಜಾತಿಯ ಮರಗಳನ್ನು, ವಿಶೇಷವಾಗಿ ಶ್ರೀಗಂಧದ ಗಿಡ, ಅವನ್ನೆಲ್ಲ ಹಾಕೊಂಡಿದ್ದೀರಿ, ಯಾಕೆ ಇದು ಮಾಡ್ಬೇಕಂತೇಳಿ ತಮಗೆ ಬಂತು? ಇಲ್ಲ, ಏನಾಗುತ್ತೆ ಈಗ ಈ ಹಣ್ಣಿನ ಗಿಡಗಳು ನೋಡಿ, ಎಲ್ಲ ವೆರೈಟಿ ಹಣ್ಣಿನ ಗಿಡ ಹಾಕೋದ್ರಿಂದ ನಮಗೆ ಪ್ರತಿ ಸೀಸನ್ ವೈಸ್ ಸೀಸನ್ ಮಂತ್ಲಿ ಯಾವುದಾದ್ರೂ ಇನ್ಕಮ್ ಬರ್ತಾನೆ ಇರುತ್ತೆ. ಅದು ಮುಖ್ಯ ಕಾರಣ ಇದೆ ಇದನ್ನು ಮಾಡೋದಕ್ಕೆ. ಅದಲ್ಲದೆ ಅರಣ್ಯ ಕೃಷಿ ಪದ್ಧತಿಯಲ್ಲಿ ನಾವೇನು ಹೆಬ್ಬೇವು ಹಾಕಿದ್ದೀವಿ, ಶ್ರೀಗಂಧ ಹಾಕಿದ್ದೀವಿ, ಆಮೇಲೆ ಸಿಲ್ವರ್ ಓಕ್ ಹಾಕಿದ್ದೀವಿ, ಸಾಗುವಾನಿ ಗಿಡಗಳು ಹಾಕಿದ್ದೀವಿ. ಇವೆಲ್ಲ ಹೆಂಗೆ ಅಂದರೆ ಒಂದು ಫಿಕ್ಸ್ಡ್ ಇನ್ಕಮ್ ಥರ, ಒಂದು ಸರ್ಟನ್ ಟೈಮ್ ಆದಮೇಲೆ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಅಂತ. ಅವುಗಳಿಗಾಗಿ ನಾವು ಹೆಚ್ಚಿನ ಏನು ಖರ್ಚು ವೆಚ್ಚಗಳನ್ನು ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀವಿ. ಈಗ ಸುಮಾರು 5 ವರ್ಷದಿಂದ ಗಿಡಗಳು ನಾಟಿ ಆಗಿದ್ದಾವೆ, ಹೇಗೆ ಅನಿಸ್ತಾ ಇದೆ? ಎಲ್ಲ ಗಿಡಗಳು ಸಮಗ್ರವಾಗಿ ಒಂದಕ್ಕೊಂದು ಪೂರ್ವಕವಾಗಿ ಬೆಳೀತಿದ್ದಾವೆ ಅಂತ ಅನಿಸ್ತಾ ಇದೆ, ಅಥವಾ ಏನು ಕುಂದು ಕೊರತೆಗಳು ಕಾಣಿಸ್ತಾ ಇದ್ದಾವೆ ಅಂತ ನಿಮ್ಮ ತೋಟದಲ್ಲಿ? ಇಲ್ಲ, ಯಾವುದೇ ಕುಂದು ಕೊರತೆಗಳಿಲ್ಲ. ಕಂಪ್ಲೀಟ್ ಯಾವುದೇ ಆಗಲಿ ರೈತರು ಕಂಪ್ಲೀಟ್ ಆಗಿ ಸಾವಯವ ಪದ್ಧತಿ ಅಳವಡಿಸಿದ್ದಿಲ್ಲ ಆದರೆ ಯಾವುದೇ ರೋಗ ರುಜಿನಗಳಾಗಲಿ ಎಲ್ಲವನ್ನ ಹತೋಟಿಯಲ್ಲಿ ನಾವು ಇಟ್ಕೊಳ್ಬಹುದು. ಈಗ ಏನಾಗುತ್ತೆ, ರೈತರು ಕಂಪ್ಲೀಟ್ ಆಗಿ ಮಾಡ್ತಾ ಇಲ್ಲ, ಸುಮ್ಮನೆ ಹೆಸರಿಗೆ ಸಾವಯವ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಸಾವಯವ ಮಾಡಿದಾಗ ಖಂಡಿತ ಅದರ ಯಶಸ್ಸಿದ್ದೇ ಇರುತ್ತೆ, ನಿಮ್ ಕಣ್ಮುಂದೆ ಕಾಣಿಸ್ತದೆ ತೋಟ ಎಷ್ಟು ಚೆನ್ನಾಗಿದೆ. ಇನ್ನ ನೋಡ್ರಿ, ಇದು ಹಣ್ಣಿನ ಗಿಡಗಳಲ್ಲದೆ ನಿಮ್ಮ ಮುಖ್ಯವಾಗಿ ಇತರ ಘಟಕಗಳಿಗೆ ಬಂದಾಗ ಕುರಿ ಸಾಕಾಣಿಕೆನೂ ಸಹ ಇದೆ ತಮ್ದು. ಕುರಿ ಸಾಕಾಣಿಕೆ ನಿಮ್ಮ ತೋಟಕ್ಕೆ ಹೇಗೆ ಒಂದಕ್ಕೊಂದು ಪೂರಕವಾಗಿದೆ? ಕುರಿಗಳು ಎಷ್ಟಿದಾವೆ, ಯಾವ ಜಾತಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತದೆ ಕುರಿ ಸಾಕಾಣಿಕೆ ತೋಟದ ಕೃಷಿಯಲ್ಲಿ, ಅರಣ್ಯ ಕೃಷಿಯಲ್ಲಿ? ಕುರಿ ಸಾಕಣೆ ಈಗ ನಮ್ಮ ಹತ್ರ ಒಂದು 50 ಕುರಿಗಳಿದೆ ಸರ್. ಕುರಿ ಸಾಕಣೆ ಅಂದರೆ ನಾವು ಬೇರೆ ಎಲ್ಲೆಲ್ಲಿಂದೋ ತಂದು ವೆರೈಟಿಗಳನ್ನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ಬೆಲೆನೂ ಇರೋದಿಲ್ಲ, ಅವು ರೇಟು ಜಾಸ್ತಿ ಆಗುತ್ತೆ, ಇಲ್ಲಿ ಅದನ್ನು ಕೊಂಡ್ಕೊಳ್ಳೋ ಗ್ರಾಹಕರು ಸಿಗೋದಿಲ್ಲ ನಮಗೆ. ನಮ್ಮಲ್ಲಿ ಸುಲಭವಾಗಿ ಸಿಗ್ತಕ್ಕಂಥ ಕುರಿಗಳನ್ನೇ ನಾವು ಸಾಕ್ತೀವಿ, ಅದರಿಂದ ನಮಗೆ ಗೊಬ್ಬರ ಬರುತ್ತೆ, ಆಮೇಲೆ ನಮ್ಮಲ್ಲಿ ಕಸದ ನಿಯಂತ್ರಣವೂ ಇರುತ್ತೆ, ಕಸ ತೆಗೆಯೋಕೆ ಪ್ರತಿ ಸರಿ ನಾವು ಲೇಬರ್ನ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ಸರಿ ಎರಡು ಸರಿ ಮಿಷನಿಂದ ಹೊಡಿತೀವಿ ಬಿಟ್ರೆ, ವೀಡ್ ಕಟ್ಟರಿಂದ, ಅದು ಬಿಟ್ಟರೆ ಆಯ್ತು, ಒಂದು ಸರಿ ಮಾಡಿಬಿಟ್ರೆ ಅದೆಲ್ಲ ಮತ್ತೊಂದು ಸ್ವಲ್ಪ ಚಿಗುರು ಬಂದರೂ ಕೂಡ ಅದು ತಿಂದ್ಬಿಟ್ಟಿರುತ್ತೆ. ಅದರ ಜೊತೆಗೆ ನಾವು ಇವಾಗ ಜವಾರಿ ಕೋಳಿ ಸಾಕಣೆ ಮಾಡಿದ್ದೀವಿ, ಆ ಕೋಳಿ ಸಾಕಣೆಯಿಂದನೂ ಗೊಬ್ಬರ ಸಿಗುತ್ತೆ, ಮೊಟ್ಟೆ ಸಿಗುತ್ತೆ, ಮಾಂಸಕ್ಕೂ ಕೂಡ ಮಾರಾಟ ಆಗುತ್ತೆ. ಈ ವರ್ಷ ನಾವು ಹೊಸದಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಸ್ವರ್ಣಧಾರ ಕೋಳಿಗಳನ್ನು ತರಿಸಿದ್ದೀವಿ ಒಂದು 500, ಆ ಕೋಳಿಗಳನ್ನು ಕೂಡ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ತುಂಬ ಬೇಡಿಕೆ ಇದೆ ಅಂತ ಗೊತ್ತಾಗಿ ಒಂದ್ಸರಿ ಪ್ರಯತ್ನ ಮಾಡೋಣ ಅಂತ ಅದನ್ನು ತರಿಸಿದ್ದೀವಿ ಇವಾಗ. ಏನು ಸುವರ್ಣಧಾರದ್ದು ವಿಶೇಷತೆ ಏನು ಆ ಕೋಳಿದು, ಮತ್ತು ಅದನ್ನು ಯಾಕೆ ತರಿಸಿದ್ರಿ, ಅದರ ವಿಶೇಷತೆ ಇಲ್ಲಿ ನಮ್ಮ ಒಂದು ವಾತಾವರಣಕ್ಕೆ ಅದು ಹೊಂದಿಕೊಂಡು ಬೆಳೀತದ ಹೇಗೆ? ಖಂಡಿತ, ದಕ್ಷಿಣ ಭಾರತದ ಯಾವುದೇ ಪ್ರದೇಶದಲ್ಲೂ ಕೂಡ ಅದು ಅತ್ಯಂತ ಹೊಂದಿಕೆಯಾಗಿ ಬೆಳೆಯುತ್ತೆ. ಅದರ ಸ್ಪೆಷಾಲಿಟಿ ಏನು ಅಂದರೆ ಸುವರ್ಣಧಾರ ಕೋಳಿ ಆಲ್ಮೋಸ್ಟ್ ಜವಾರಿ ಕೋಳಿ ಇದ್ದಂಗೇನೆ ಅದು. ಅದರದ್ದು ಸ್ಪೆಷಾಲಿಟಿ ಮುಖ್ಯವಾಗಿ ಅದು 3 ತಿಂಗಳಿಗೇನೆ ನಿಮಗೆ 4 ಕೆಜಿ ವೆಯ್ಟ್ ಬಂದುಬಿಡುತ್ತೆ. ಹಾಗಾಗಿ ಅದು ಬಹಳ ವಿಶೇಷ. ಜೊತೆಗೆ ಅದು ಮೊಟ್ಟೆಗಳನ್ನು ಒಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು 250 ಮೊಟ್ಟೆಯನ್ನು ಕೊಡುತ್ತೆ. ಅದು ತುಂಬಾ ವಿಶೇಷ. ಹೇಗೆ ನಿಮಗೆ ಅಲ್ಲಿಂದ ಮರಿಯನ್ನ ಯಾವ ಒಂದು ರೇಟಿಗೆ ತಗೊಂಬಂದ್ರಿ? ಸುವರ್ಣಧಾರ ಒಂದು ಎಷ್ಟು ತಿಂಗಳ ಮರಿನ ತಗೊಂಬಂದ್ರಿ? ಅಲ್ಲಿ ಒಂದು ಮಲ್ಲಿಕಾರ್ಜುನ್ ಪೌಲ್ಟ್ರಿ ಫಾರ್ಮ್ ಅಂತ ಇದೆ. ಅವರು ತುಂಬಾ ಟ್ರೈನಿಂಗ್ ಎಲ್ಲ ಸುಮಾರು ತುಂಬಾ ಅತ್ಯಂತ ಪ್ರಭಾವಿ ವ್ಯಕ್ತಿ ಅವರೆಲ್ಲ ಇದರಲ್ಲೇ ಸತತವಾಗಿ ತೋರಿಸ್ಕೊಂಡಿದ್ದಾರೆ. ಅಲ್ಲಿಂದ ನಾವು ಇದನ್ನ ತರಿಸ್ಕೊಂಡಿವಿ. ಒಂದು ಮರಿಗೆ ನಮಗೆ ಅವ್ರದೇ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಲ್ಲಿಂದ ಬಂದು ಇಲ್ಲಿ ಕೊಡೋಕೆ 80 ರೂಪಾಯಿ ತಗೊಂಡಿದ್ದಾರೆ ಒಂದು ಮರಿಗೆ. ಅಂದ್ರೆ ಸುಮಾರು ಅದು ಎಷ್ಟು ತಿಂಗಳಾದ್ಮೇಲೆ ಮೊಟ್ಟೆಗಳು ಪ್ರಾರಂಭ ಆಗುತ್ತೆ ನಿಮ್ಮಲ್ಲಿ? ಮೊಟ್ಟೆಗಳು ಕೊಡಬೇಕು ಅಂದ್ರೆ 4.5 ತಿಂಗಳು ಆದ್ಮೇಲೆ ಮೊಟ್ಟೆಗಳು ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಮಾಂಸಕ್ಕಾಗಿ ಇಟ್ಕೊಂಡು ಮಾರೋದಾದ್ರೆ 3 ತಿಂಗಳಿಗೆ ಮಾರಬಹುದು. ಹೇಗೆ ಅದರಿಂದ ನೀವು ಮೊಟ್ಟೆಯಿಂದ ಮರಿಗಳನ್ನು ಮಾಡಿಸಬಹುದಾ ಮತ್ತೆ ಅದರಿಂದ? ಖಂಡಿತ ಮಾಡಿಸಬಹುದು ಸರ್. ಹೇಗೆ ಕೋಳಿಗಳನ್ನು ಕೊಟ್ಟರೆ ರೇಟು ಇಲ್ಲಿ ಮಾಂಸಕ್ಕಾಗಿ ಹೇಗೆ ಮಾರಾಟ ಇದೆ, ಡಿಮಾಂಡ್ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಬೇಡಿಕೆ ಇದೆ ಅಂತಂದ್ರೆ ಯಾಕೆ ಅಷ್ಟು ಸುವರ್ಣಧಾರ ಒಂದು ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇದೆ ಕೋಳಿ ಮಾಂಸಕ್ಕೆ? ಇಲ್ಲ, ಅದು ಆರೋಗ್ಯ ದೃಷ್ಟಿಯಿಂದನೂ ಆಮೇಲೆ ರುಚಿಯ ದೃಷ್ಟಿಯಿಂದನೂ ಎರಡೂ ದೃಷ್ಟಿಯಿಂದ ಅದಕ್ಕೆ ಜಾಸ್ತಿ ಬೇಡಿಕೆ ಇದೆ. ಎಷ್ಟು ಕೋಳಿಗಳನ್ನು ಸಾಕಿರಿ? ಇವಾಗ 500 ಕೋಳಿಗಳಿದೆ ಸರ್ ಸುವರ್ಣಧಾರ. ಆಮೇಲೆ ನಮ್ಮಲ್ಲಿ ರೆಗ್ಯುಲರ್ ಸಿಗೋ ನಾಟಿ ಕೋಳಿಗಳು ಒಂದು 25 ಇದೆ. ಮೊಟ್ಟೆ ಈಗಾಗಲೇ ಪ್ರಾರಂಭ ಆಗಿದೆ ಉತ್ಪಾದನೆ? ಹೌದು, ಮೊಟ್ಟೆ ಪ್ರಾರಂಭ ಆಗಿದೆ. ಆ ಮೊಟ್ಟೆ ನಾವು ಜವಾರಿ ಕೋಳಿ ಮೊಟ್ಟೆಯನ್ನ ನಾವು ಹೇಳಿದ್ನಲ್ಲ ಈಗ ಮುದೋಳ ನಾಯಿ ಬ್ರೀಡಿಂಗ್ ಕೂಡ ಮಾಡ್ತಾ ಇದೀವಿ ಅಂತ. ಆ ಮೊಟ್ಟೆಗಳನ್ನ ನಾಯಿಗಳಿಗೂ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಮುದೋಳ ನಾಯಿ ಬ್ರೀಡಿಂಗ್ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ನಾವು 3 ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ ಅದನ್ನ. ಒಂದೊಂದ್ ಸರಿ ಒಂದೊಂದು ನಾಯಿನೂ ಕೂಡ ನಮ್ಗೆ ಅಟ್ಲೀಸ್ಟ್ 8-12 ಮರಿಗಳನ್ನು ಕೊಡುತ್ತೆ. ಒಂದು ನಾಯಿ 8-12 ಮರಿಗಳನ್ನ ಕೊಡುತ್ತೆ. 6 ತಿಂಗಳಿಗೆ ಒಂದ್ಸರಿ ಮಾಡಬಹುದು. ನಾವು 1.5 ವರ್ಷಕ್ಕೆ 2 ಸರಿ ಮಾಡ್ತೀವಿ, ಯಾಕಂದ್ರೆ ಅದರ ಆರೋಗ್ಯ ದೃಷ್ಟಿಯನ್ನು ನೋಡ್ಕೋಬೇಕಲ್ಲ. ಅಂದ್ರೆ ಒಮ್ಮೆ ಅದು ಮುದೋಳ ನಾಯಿ ಹೆಣ್ಣು ನಾಯಿ ಮರಿಗಳನ್ನ ಹಾಕ್ತಂದ್ರೆ ಎಷ್ಟು ಮರಿಗಳನ್ನ ಹಾಕ್ತದೆ ಒಂದ್ಸಾರಿ? 8-12 ವರೆಗೂ ಹಾಕುತ್ತೆ ಸರ್. 8-12 ವರೆಗೂ ಹಾಕುತ್ತೆ. ಒಂದು ಮರಿ ಕಡಿಮೆ ಅಂದ್ರೂ ಕೂಡ 12-15 ಸಾವಿರದವರೆಗೂ ಹೋಗುತ್ತೆ. 15 ದಿನದ ಮರಿ. ಈಗ ಆಲ್ರೆಡಿ ನಾವು ನಮ್ಮ ತೋಟದಲ್ಲಿ ಮಾರಿದೀವಿ ಕೂಡ. ಎಷ್ಟು ಮರಿಗಳನ್ನು ಮಾರಿದ್ರೆ ನಾಯಿ ಮರಿಗಳನ್ನು? ಅದೇ 18 ಮರಿಗಳಲ್ಲಿ ನಾವು ಒಂದು 4 ಮರಿ ಉಳಿಸ್ಕೊಂಡಿದೀವಿ ನೆಕ್ಸ್ಟ್ ಬ್ರೀಡಿಂಗ್ ಬೇಕು ಅಂತ, ಉಳಿದಿದ್ದೆಲ್ಲ ಮಾರಿದೀವಿ. ಹೇಗೆ ಮುದೋಳ ನಾಯಿದ ವಿಶೇಷತೆ ಏನು ಹೇಳ್ತಾರೆ? ತಾವು ಬ್ರೀಡಿಂಗ್ ಮಾಡ್ತಾ ಇದ್ದೀರಿ, ಅದರ ವಿಶೇಷತೆ ವೈಶಿಷ್ಟ್ಯತೆ. ಮುದೋಳ ನಾಯಿಯನ್ನ ಜನ ನೋಡಿದ್ರೆ ಅದು ನೋಡ್ಲಿಕ್ಕೆ ಬಹಳಷ್ಟು ತೆಳ್ಳಗಿರುತ್ತೆ, ಹೈಟ್ ಆಗಿರುತ್ತೆ, ನೋಡ್ಲಿಕ್ಕೆ ಅಷ್ಟು ಅಟ್ರಾಕ್ಷನ್ ಇರುವುದಿಲ್ಲ ಜನಗಳಿಗೆ, ನೋಡ್ಲಿಕ್ಕೆ ಚಂದ ನೋಡ್ತಿರ್ತಾರೆ. ಈಗ ಮುದೋಳ ನಾಯಿಯ ವೈಶಿಷ್ಟ್ಯತೆ ಏನು ಹೇಳ್ತಿರ್ತ? ಇಲ್ಲ, ಮುದೋಳ ನಾಯಿ ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ಭಾರತ ಸರ್ಕಾರದಕ್ಕೆ ಮಿಲಿಟರಿಯಲ್ಲಿ ಕೂಡ ಅದನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಅದ್ರದ್ದೇನಂದ್ರೆ ನಮಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈಗ ಬಹಳ ಮೇಂಟೆನೆನ್ಸ್ ಫ್ರೀ, ಅದಕ್ಕೆ ಯಾವುದೇ ರೀತಿ ಹೆಚ್ಚು ಫುಡ್ ಬೇಕಾಗಿಲ್ಲ, ಬಹಳ ಕಡಿಮೆ ತಿನ್ನುತ್ತೆ. ಆಮೇಲೆ ಜಾಸ್ತಿ ಓಡುತ್ತೆ, ಜಾಸ್ತಿ ಶಾರ್ಪ್ ಇರುತ್ತೆ, ಹಾಗಾಗಿ ತುಂಬಾ ಈಸಿಯಾಗಿ ಅದನ್ನ ಮೇಂಟೈನ್ ಮಾಡಬಹುದು. ಆಮೇಲೆ ಮರಿಗಳು ಹಾಕೋ ದೃಷ್ಟಿಯಿಂದ ಕೂಡ, ಈಗ ನಾವು ಜರ್ಮನ್ ಶೆಫರ್ಡ್ ಅದು ಇದು ಏನೇನೋ ನಾಯಿಗಳು ಹೇಳ್ತೀವಿ, ಅವೆಲ್ಲ 2-3 ಮರಿ ಮಾತ್ರ ಹಾಕೋದು, ಇವೆಲ್ಲ ಜಾಸ್ತಿ ಮರಿಗಳು ಆಗ್ತವೆ. ಈಗ ತಾವು ತರಬೇಕಾದ್ರೆ ಬ್ರೀಡಿಂಗ್ ತರಬೇಕಾದ್ರೆ ಎಷ್ಟು ಗಂಡು ಮತ್ತು ಹೆಣ್ಣು ಮರಿಗಳನ್ನ ಯಾವ ವಯಸ್ಸಿನ ಮರಿಗಳನ್ನು ತಗೊಂಬಂದ್ರೆ ಅಲ್ಲಿಂದ? ಇಲ್ಲ, ನಾನು ತರಬೇಕಾದ್ರೆ ಜಸ್ಟ್ ಅದೇ ಹಾಲು ಬಿಟ್ಟಿರೋ 2 ಮರಿಗಳನ್ನು ತಂದಿದ್ದೆ. ಅಂದ್ರೆ ಆಲ್ಮೋಸ್ಟ್ ಒಂದು 45 ಡೇಸ್ ಮರಿಗಳು, 2 ಮರಿಗಳು. ಅವೆರಡು ಎಲ್ಲಿಂದ ತಂದಿದ್ವಿ ಅಂದ್ರೆ ಮುದೋಳ ಶ್ವಾನ ಸಂಶೋಧನಾ ಕೇಂದ್ರದಿಂದ ತರಿಸಿದ್ದು, ಅಲ್ಲಿಂದ ನಮ್ದು ಸ್ಟಾರ್ಟ್ ಆಯ್ತು. ಎಷ್ಟು ವರ್ಷ ಆಯ್ತು ತಾವು ಬ್ರೀಡಿಂಗ್ ಮಾಡಕತ್ತಿ? ಈಗ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. ಒಟ್ಟು ಎಷ್ಟು ಮರಿಗಳನ್ನು ಮಾರಿದಿರಿ? ಅದೇ 3 ವರ್ಷದಲ್ಲಿ ಇವಾಗ 1 ನಾಯಿ 2 ಸರಿ ಹಾಕಿದೆ, 1 ನಾಯಿ 1 ಸರಿ ಹಾಕಿದೆ. ಅಂದ್ರೆ ಸುಮಾರು 25-30 ಮರಿಗಳನ್ನ ಆಗಿದೆ. ಆಗಿದೆ, ಯಾಕಂದ್ರೆ ಈಗ ನಾವು ತಂದ ಮೇಲೆ ಅಟ್ಲೀಸ್ಟ್ 1.5 ವರ್ಷಕ್ಕೆ ಅದು ಪ್ರೌಢಾವಸ್ಥೆಗೆ ಬರಬೇಕಲ್ಲ, 1.5 ವರ್ಷ ಆದ್ಮೇಲೆ ಕ್ರಾಸ್ ಮಾಡಕ್ಕಾಗತ್ತೆ. ಗಂಡು ನಾಯಿಗಳು ಎಷ್ಟಿದಾವೆ ಕ್ರಾಸ್ ಮಾಡ್ಲಿಕ್ಕೆ? ಗಂಡು ನಾಯಿಗಳು ಇವಾಗ ನಮ್ಮ ಹತ್ರ 3 ಇದೆ ಸರ್. 3 ಗಂಡು ನಾಯಿ, 2 ಹೆಣ್ಣು ನಾಯಿ. ಮೇಂಟೆನೆನ್ಸ್ ನಮಗೆ 5 ನಾಯಿಗಳದು ಮೇಂಟೆನೆನ್ಸ್ ಪ್ರತಿ ತಿಂಗಳ ಎಷ್ಟಾಗುತ್ತೆ ಖರ್ಚು? ಇಲ್ಲ ಸರ್, ಯಾವುದೇ ಇಲ್ಲ, 0 ಬಜೆಟ್. ನಾವು ಯೂಶ್ವಲಿ ಏನ್ ಮಾಡ್ತೀವಿ, ಈಗ ಅದು ಒಂದು ಸ್ಪೆಷಲ್, ಈಗ ರೈತ ಬಾಂಧವರಿಗೆ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಈ ನಮ್ಮ ಹತ್ರ ಏನು ಅಕ್ಕಿ ಬರುತ್ತೆ, ಮೇಲೆ ಇರೋ ಸಿಪ್ಪೆ ಇರೋ ಅಕ್ಕಿ ಬರುತ್ತೆ, ಪೂರ್ತಿ ಪಾಲಿಶ್ ಆಗಿರೋ ಅಕ್ಕಿ ಅಲ್ಲ, ಆ ತರ ಅಕ್ಕಿನ ನಾವು ಕಡಿಮೆ ವೆಚ್ಚದಲ್ಲಿ ತರಿಸ್ಕೊಂಡು ಅದಕ್ಕೆ ನಾವೇನ್ ಮಾಡ್ತೀವಿ, ಸಿರಿಧಾನ್ಯಗಳನ್ನ ಹಾಕ್ತಿವಿ ಅದ್ರ ಜೊತೆಗೆ. ಒಂದೊಂದು ಬೊಗಸೆ ಒಂದ್ ಸರಿ ಮಾಡಿದಾಗ ಒಂದೊಂದು ಬೊಗಸೆ ಸಿರಿಧಾನ್ಯಗಳು, ಅದರಲ್ಲಿ ಎಲ್ಲ ಇರುತ್ತೆ ಸಿರಿಧಾನ್ಯಗಳಲ್ಲಿ, ಅದನ್ನ ಹಾಕ್ಬಿಟ್ಟು ಕೊಡ್ತೀವಿ, ರೊಟ್ಟಿ ಕೊಡ್ತೀವಿ, ಚಪಾತಿ ಕೊಡ್ತೀವಿ. ಆಮೇಲೆ ನಮ್ಮದೇ ಮೊಟ್ಟೆ ಎಷ್ಟೋ ಇರುತ್ತೆ, ಆ ಮೊಟ್ಟೆಗಳು ಕೊಡ್ತೀವಿ. ಆಮೇಲೆ ಯಾವಾಗಾದ್ರೂ ಅಕಸ್ಮಾತ್ ಕೋಳಿಗಳು ಏನಾದ್ರೂ ಡೆತ್ ಆದ್ರೆ ಆ ಕೋಳಿ ಮಾಂಸನೂ ಬೇಯಿಸಿ ಅದಕ್ಕೆ ಹಾಕ್ತಿವಿ. ಅದಕ್ಕಾಗಿ ಏನು ಸ್ಪೆಷಲ್ ಮೇಂಟೆನೆನ್ಸ್ ಬೇಕಾಗಿಲ್ಲ, ಖರೀದಿ ಮಾಡೋದೇನು ಇಲ್ಲ. ಯಾವಾಗಾದ್ರೂ ಬೇಕಂದ್ರೆ ಹಾಲು ಮೊಸರು ಮನೆಯಲ್ಲಿ ಉಳಿದಿದ್ದು ಕೂಡ ಹಾಕ್ಬಹುದು. ಈಗ ಕುರಿ ಸಾಕಾಣಿಕೆ ಇದೆಯಲ್ಲ, ಕುರಿ ಸಾಕಾಣಿಕೆ ತಾವು ಎಷ್ಟು ದಿವಸದ ಮರಿಗಳನ್ನು ತರ್ತೀರಿ, ಹೇಗೆ ಮಾರ್ತೀರಿ, ಎಷ್ಟು ತಿಂಗಳ ಮೇಯಿಸ್ತೀರಿ ಅವನ್ನೆಲ್ಲ ಟಗರ್ ಮರಿಗಳನ್ನು? ಈಗ ಮರಿ ಅಂದ್ರೆ ಟಗರ್ ಮರಿ ಅದಾವ ಅಥವಾ ಹೆಣ್ಣು ಕುರಿಗಳನ್ನು ಸಾಕಾಣಿಕೆ ಇದೆ ತಮ್ದು? ಹೇಗೆ ಟಗರ್ ಮರಿಗಳು ಮಾತ್ರ ಇದೆ. ಈಗ ಒಂದೊಂದು ಕುರಿಗಳನ್ನ ನಾವು ಒಂದು 5-6 ಸಾವಿರಕ್ಕೆ ತರ್ತೀವಿ ಸರ್. 5-6 ಸಾವಿರಕ್ಕೆ ತಂದಾಗ ಅದು ಅಟ್ಲೀಸ್ಟ್ ಒಂದು 3 ತಿಂಗಳದ್ದು ಇರುತ್ತೆ, 2-3 ತಿಂಗಳದ ಮರಿ ಇರುತ್ತೆ. ನೆಕ್ಸ್ಟ್ ನಾವು ತಗೊಂಡು ಬಂದ್ಮೇಲೆ ಅಟ್ಲೀಸ್ಟ್ 6 ತಿಂಗಳು ಅದನ್ನು ಮೇಯಿಸ್ತೀವಿ. 6 ತಿಂಗಳು ಮೇಯಿಸಿದ ನಂತರನೇ ಮಾರ್ತೀವಿ. ಅವಾಗ ನಮ್ಗೆ ಒಂದು 15,000-16,000 ಒಂದು ಕುರಿ ಹೋಗುತ್ತೆ. ಕುರಿಗಳನ್ನು ಸಹ ಹಿಂಗೆ ನಿಮ್ಮ ತೋಟದಲ್ಲೆಲ್ಲ ಬಿಟ್ಬಿಟ್ಟಿರ್ತೀರ? ಹೌದು, ಕಂಪ್ಲೀಟ್ ಬೆಳಗ್ಗೆ ಎದ್ದ ತಕ್ಷಣನೇ ಫುಲ್ ಕುಲ್ಲ ಬಿಟ್ಬಿಡ್ತೀವಿ. ತೋಟದಲ್ಲೆಲ್ಲ ಕಳೆ ಎಲ್ಲ ತಿನ್ನುತ್ತೆ. ಸಾಯಂಕಾಲ ತಾನಾಗೆ ಶೆಡ್ ಒಳಗಡೆ ಬಂದ್ಬಿಡುತ್ತೆ. ಸಾಯಂಕಾಲ ಮಾತ್ರ ನಾವು ಯಾವ್ದಾದ್ರು ಸಿರಿಧಾನ್ಯದ ಒಟ್ಟು ಸಿಗ್ತಾ ಇದೆ ನಮ್ಗೆ. ಇವಾಗ ಎಲ್ಲಿ ಅಗ್ರಿ ಯೂನಿವರ್ಸಿಟಿ ನಮ್ಮ ರಾಯಚೂರಲ್ಲೇ ಸಿಗ್ತಾ ಇದೆ, ತುಂಬಾ ಕಡಿಮೆ ಬೆಲೆಗೂ ಕೊಡ್ತಾ ಇದ್ದಾರೆ. ಸೊ ಅದನ್ನ ನಾವು ತರ್ಸ್ಕೊಂತೀವಿ. ಸಿರಿಧಾನ್ಯದ ಒಟ್ಟಿರುತ್ತೆ, ಸಿರಿಧಾನ್ಯದ ನುಚ್ಚುಗಳಿರುತ್ತೆ, ಅದನ್ನೆಲ್ಲ ತಗೊಂಡು ನಿಮ್ಗೆ ರೇಟ್ ಕೂಡ ಹೇಳಬೇಕು ಅಂದ್ರೆ ರೈತ ಬಾಂಧವರಿಗೆ ಹೆಲ್ಪ್ ಆಗ್ಲಿ ಅಂತ. ಸಿರಿಧಾನ್ಯದ ನುಚ್ಚಿನ ಬೆಲೆ ಬರೀ 22 ರೂಪಾಯಿ ಇದೆ ಒಂದು ಕೆಜಿಗೆ. ಕೆಜಿಗೆ ಅಂದ್ರೆ ನಮ್ಗೆ ಒಂದು ಕ್ವಿಂಟಾಲ್ಗೆ 2,200 ರೂಪಾಯಿ ಆಯ್ತು. ಅದಾದ್ಮೇಲೆ ಸಿರಿಧಾನ್ಯದ ಒಟ್ಟು 1,400 ರೂಪಾಯಿಗೆ ಕ್ವಿಂಟಲ್ ಇದೆ. ಅದನ್ನು ಕೂಡ ನೀವು ಎಲ್ಲಾ ದನಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು. ಅತ್ಯಂತ ಶಕ್ತಿಶಾಲಿ ಕೂಡ ಇರುತ್ತೆ ಅದರಲ್ಲಿ. ಈಗ ಕೋಳಿ ಸಾಕಾಣಿಕೆ ತಮ್ಮದೇ ಕೋಳಿಗಳನ್ನೆಲ್ಲ ಕಟ್ಟಿ ಮೇಯಿಸಿದ ಪದ್ಧತಿ ಇದೆಯಾ ತಮ್ಮದು? ಗೂಡಲ್ಲಿ ಹಾಕಿ ಅಥವಾ ತೋಟದಲ್ಲಿ ಬಿಟ್ಬಿಡ್ತಾರೆ ಕೋಳಿಗಳನ್ನ? ಇಲ್ಲ, ಕೋಳಿಗಳನ್ನ ಈಗ ನಾನು ಹೇಳಿ ಸುವರ್ಣ ದಾರ ಅಂತ ಹೇಳಿದ್ನಲ್ಲ, ನಮ್ಮ ಹತ್ರ ಈಗ ಬಂದಿರೋ ಮರಿಗಳು ಒಂದು ತಿಂಗಳ ಮರಿಗಳಿದೆ. ಅದಕ್ಕೆ ನಾವು ಅಟ್ಲೀಸ್ಟ್ ಇನ್ನೊಂದು 15-20 ದಿನ ಒಳಗಡೆನೆ ಹಾಕ್ಬಿಟ್ಟು ಮೇಯಿಸ್ತೀವಿ. ಅದಾದ್ಮೇಲೆ 20 ದಿನ ಆದ್ಮೇಲೆ ಹೊರಗಡೆ ಬಿಡ್ತೀವಿ. ಆಮೇಲೆ ಬೇರೆ ನಾಟಿ ಕೋಳಿಗಳೇನಿದೆಲ್ಲ ಕಾಣಿಸ್ತಾ ಇದ್ರೆ ಕಾಣಿಸ್ತಾ ಇದೆ ನಾಟಿ ಕೋಳಿ, ಅವೆಲ್ಲ ಹೊರಗಡೆ ಬಿಟ್ಟು ಬಿಡ್ತೀವಿ. ಸಾಯಂಕಾಲ ಮಾತ್ರ ಒಂದು ಸ್ವಲ್ಪ ಫೀಡಿಂಗ್ ಏನಾದರೂ ಸಿರಿಧಾನ್ಯಗಳನ್ನು ಇಟ್ಟಿರ್ತೀವಿ ಅಷ್ಟೇ. ಹೇಗೆ ಕೋಳಿಗಳು ನಿಮ್ಮ ತೋಟಕ್ಕೆ ಹೇಗೆ ಅನುಕೂಲ ಆಗಿದ್ದಾವೆ? ಕೋಳಿ ನೋಡಿ ತೋಟದಲ್ಲಿ ಅಡ್ಡಾಡ್ತಿದ್ದಾವೆ, ಏನೇನು ತಿಂತಿರ್ತಾವೆ, ಯಾವ ರೀತಿ ಅನುಕೂಲ ಆಗಿದೆ ನಿಮ್ಮ ತೋಟದಲ್ಲಿ ಕೋಳಿಗಳು? ಇಲ್ಲ, ಕೋಳಿಗಳು ಇರೋದ್ರಿಂದ ಏನಾಗುತ್ತೆ, ಎಲ್ಲ ಯಾವುದು ಹುಳ ಉಪ್ಪಿ ಅವೆಲ್ಲ ಬರಲ್ಲ. ಆಮೇಲೆ ಮೇನ್ ಗೊಬ್ಬರನು ನಮಗೆ ಸಿಗುತ್ತೆ, ಅದೇ ಮೇನ್ ಯೂಸ್ ನಮಗೆ. ಮತ್ತೀಗ ಕೋಳಿದಾಯ್ತು ನಿಮ್ ತಮ್ಮದು, ಇನ್ನು ಕುರಿ ಸಾಕಾಣಿಕೆದು ಮರಿಗಳನ್ನ ಮೇಯಿಸಿ ಎಷ್ಟು ವರ್ಷ ಆದ್ಮೇಲೆ ಅವನ್ನ ಮಾರ್ತಾರೆ ಟಗರ ಮರಿಗಳನ್ನ? 6 ತಿಂಗಳು ಮಾತ್ರ ನಮ್ಮ ಹತ್ರ ಇರುತ್ತೆ ಒಂದು ಮರಿ. 6 ತಿಂಗಳು ಆದ್ಮೇಲೆ ನಾವು ಮಾರ್ಬಿಟ್ಟಿರ್ತೀವಿ ಅಷ್ಟೇ. ನೀವು ತರೋದು 3 ತಿಂಗಳು ಮರಿ ತಂದಿರ್ತೀರ ಅಥವಾ 4 ತಿಂಗಳು? 3 ತಿಂಗಳದ ಮರಿ ತಂದಿರ್ತೀವಿ ಅಷ್ಟೇ. ಎಷ್ಟು ಬರುತ್ತೆ ಒಂದು ಮರಿಯಿಂದ ತಮಗೆ? ಅದೇ ಒಂದು ನಾವು 5,000-6,000 ಕೊಟ್ಟಿರ್ತೀವಿ ಅಂದ್ರೆ ನಮ್ಗೆ ಒಂದು ಮರಿಯಿಂದ 8,000-10,000 ಉಳಿಯುತ್ತೆ. ಅದಕ್ಕೂ ಏನು ವಿಶೇಷವಾದಂತಹ ಖರ್ಚುಗಳಿಲ್ಲ ತಮ್ದು? ಏನೂ ಇಲ್ಲ, ಹೇಳಿದ್ನಲ್ಲ ಸರಿ. ಅದೇ ಸಿರಿಧಾನ್ಯಗಳು ಒಟ್ಟಿಡ್ತೀವಿ, ಸಿರಿಧಾನ್ಯದ ನುಚ್ಚುಗಳು ಸಾಯಂಕಾಲ ಮಾತ್ರ. ಅದು ಏನಂದ್ರೆ ಎಲ್ಲಾ ಕೋಳಿಗಳಿಗೂ ಒಂದೊಂದು ಬೊಗಸೆ ಬರೋಷ್ಟು ಹಾಕಿರ್ತೀವಿ ಅಷ್ಟೇ. ಅದು ಬಿಟ್ರೆ ನಮ್ಮ ಹತ್ರ ಎಲ್ಲಾ ಇದೆ, ಎಲ್ಲ ತಿನ್ನಕ್ ಬೇಕಾದಿದೆ ಅದನ್ನೆಲ್ಲ ತಿಂತಾ ಇರುತ್ತೆ. ಈಗ ಸಾವಯವ ಕೃಷಿ ಸಂಪೂರ್ಣ ಸಾವಯವ ರೀತಿ ಒಳಗ ತಾವು ವಿವಿಧ ಹಣ್ಣಿನ ಮರಗಳು, ಪೇರು ಇರ್ಬೋದು, ನೇರಳೆ ಇರ್ಬೋದು, ಆಮೇಲೆ ಎಲ್ಲ ಹಣ್ಣಿನ ಗಿಡಗಳದಾವ, ಆಮೇಲೆ ಅಂಜೂರ ಗಿಡಗಳನ್ನ ಸಹ ಹಾಕಿದ್ದೀರಿ. ಎಲ್ಲ ಹಣ್ಣು ಸಾವಯವ ರೀತಿ ಒಳಗ ಬೆಳಿಬೇಕಾದ್ರೆ ಅವಕ್ಕೆ ಎಲ್ಲ ಪೂರಕವಾದಂತಹ ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. ಏನೇನು ಕೊಡ್ತೀರಿ, ಏನೇನು ಸಿಂಪರಣೆ ಮಾಡ್ತೀರಿ ಅವಕ್ಕೆಲ್ಲ ಸಾವಯವ ಅಂತಂದ್ರೆ? ಈಗ ನೀವು ಈಗಾಗಲೇ ನೋಡಿದ್ಬೋದು, ಇಲ್ಲಿ ನಾವು ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್ಲಿ ಒನ್ಸ್ ನಾವು ಜೀವಾಮೃತವನ್ನು ಕೊಟ್ಟೇ ಕೊಡ್ತೀವಿ ತೋಟಕ್ಕೆ. ಜೀವಾಮೃತ ಜೊತೆ ಜೊತೆಗೆ ಮತ್ತೇನು ಮಾಡ್ತೀವಿ ನಾವು, ಅವಶ್ಯಕತೆ ಇದ್ರೆ ನಮ್ಮ ಕುರಿ ಗೊಬ್ಬರ ಸುಮಾರು ಇರುತ್ತೆ. ವರ್ಷಕ್ಕೆ 2 ಸರಿ ಕುರಿ ಗೊಬ್ಬರ ಕೊಡ್ತೀವಿ, ಕೋಳಿ ಗೊಬ್ಬರ ಕೊಡ್ತೀವಿ, ನಮ್ದು ಹಸುದು ಇರುತ್ತೆ ಅದ್ರದ್ದು ಗೊಬ್ಬರ ಕೊಡ್ತೀವಿ. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ, ನಮ್ಮ ಕಿಶನ್ ಚಂದ್ರ ಅವ್ರದ್ದು ಏನಿದೆ NWDC ಅದನ್ನು ತರಿಸ್ತೀವಿ. ಕವಚ್ ಅಂತ ಬಂದಿದೆ ಇವಾಗ ಸ್ಪ್ರೇ ಮಾಡೋಕೆ, ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ನಾವು, ಅದನ್ನ ಸ್ಪ್ರೇ ಮಾಡ್ತೀವಿ. ಅದ್ ಬಿಟ್ರೆ ನಮ್ಮಲ್ಲಿ ಎರೆಹುಳು ಗೊಬ್ಬರ ಜಲ ಸಿಗುತ್ತೆ ಯೂನಿವರ್ಸಿಟಿಯಲ್ಲಿ, ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸಮೃದ್ಧಿ ಅಂತ ನಮ್ಮ ಸರ್ಕಾರದಿಂದ ಬರೋ ಸಮೃದ್ಧಿ ಪೋಷಕಾಂಶದ ಎಣ್ಣೆ ಇರುತ್ತೆ, ಅದನ್ನ ಸಿಂಪಡಣೆ ಮಾಡ್ತೀವಿ. ಅದ್ ಬಿಟ್ರೆ ವೇಸ್ಟ್ ಡಿಕಾಂಪೋಸರ್ ಯೂಸ್ ಮಾಡ್ತೀವಿ. ಇವಾಗ ನೋಡ್ತಾ ಇದ್ರೆ ನಾವು 2 ಎರೆಹುಳ ತೊಟ್ಟಿಗಳನ್ನು ಕೂಡ ಈ ವರ್ಷ ಮಾಡಿದೀವಿ. ಆ ಎರೆಹುಳ ಗೊಬ್ಬರ ಕೂಡ ನಾವು ಕೊಡ್ತೀವಿ. ಅದ್ ಬಿಟ್ರೆ ಅಂತ ಜಾಸ್ತಿ ಲೆಮನ್ಗೆ ಒಂದ್ ಬಿಟ್ರೆ ನಿಂಬೆಗೆ ಬಿಟ್ರೆ ಬೇರೆ ಯಾವುದಕ್ಕೂ ರೋಗ ಬಾಧೆಗಳು ಕಡಿಮೆ, ತುಂಬಾ ಕಡಿಮೆ, ಯಾವ್ದು ಬಾಧೆಗಳು ಇರಲ್ಲ. ನಿಂಬೆಗೆ ಯೂಶಲಿ ನಾವೇನ್ ಮಾಡ್ತೀವಿ, ಬೇವಿನ ಹಿಂಡಿ ಕೊಡ್ತೀವಿ ಬುಡಕ್ಕೆ, ಆಮೇಲೆ ಬೇವಿನ ಎಣ್ಣೆ ಸಿಂಪಡಿಸ್ತೀವಿ. ಆಮೇಲೆ ಸುಮಾರು ಸರಿ ನಿಂಬೆಣ್ಣೆಗೆ ಬಹಳ ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಮೊಟ್ಟೆ ಮತ್ತು ಬೇವಿನ ಎಣ್ಣೆ ಅಥವಾ ಮೊಟ್ಟೆ ಅಥವಾ ಒಳ್ಳೆಣ್ಣೆ ಎರಡನ್ನು ಮಿಕ್ಸ್ ಮಾಡಿ ಇಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಹೌದು, ಈಗಾಗಲೇ ತಮ್ದು ಈಗ ಅಂಜೂರ್ ಇರ್ಬೋದು ಮತ್ತು ಈ ಒಂದು ಸೀತಾಫಲ ಅಥವಾ ಈ ನಾವೇನು ಹೇಳ್ತೀವಿ ಪೇರು, ನೇರಳೆ ಹಣ್ಣು, ಇವೆಲ್ಲ ಫಲ ಬರಲಿಕ್ಕೆ ಪ್ರಾರಂಭವಾಗಿದೆ. ಗುಣಮಟ್ಟ ಹೇಗಿರುತ್ತೆ, ಸಾವಯವ ಅನುಕೂಲ ಸ್ವಲ್ಪ ಏನಾದರೂ ಅದಕ್ಕೆ ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮಾರಾಟ ವ್ಯವಸ್ಥೆ ಅದು ಹೇಗೆ ಮಾಡ್ಕೊಂಡಿರಿ ಮತ್ತೆ? ಇಲ್ಲ, ಮುಂಚೆ ನೀವು ಒಂದ್ಸರಿ ಬಂದಾಗ ನಾವು ಆ್ಯಕ್ಚುಲಿ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿದ್ವಿ. ನಾವೆಲ್ಲ ರಾಯಚೂರು ಸಿಟಿಗೆ ಹೋಗ್ಬಿಟ್ಟು ಮಾಲ್ಗಳ ಜೊತೆ ಟೈಅಪ್ ಆಗಿ ಅಲ್ಲೆಲ್ಲ ಕೊಡ್ತಾ ಇದ್ವಿ, ಒಳ್ಳೆ ಬೆಲೆನೂ ಸಿಗ್ತಾ ಇತ್ತು. ಯಾವಾಗ ಕರೋನಾ ಬಂತಲ್ಲ, ಕರೋನಾ ಬಂದಾದ್ಮೇಲೆ ಎಲ್ಲಾ ರೇಟ್ಗಳು ಒಂದೊಂದು ಟ್ರೇಗೆ ನಮ್ಗೆ ಪೇರ್ಲೆ ಹಣ್ಣಿಗೆ 1,200 ರೂಪಾಯಿ ಕೊಡ್ತಾ ಇದ್ರು, ಸಡನ್ ಆಗಿ 150 ರೂಪಾಯಿಗೆ ಬಂತು ಒಂದು ಟ್ರೇ. ಅದಾದ್ಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಇದೀಗ ನಾವು ಪ್ರತಿ ಸರಿ ಹೋಗಿದ್ದು ಅಲ್ಲಿಗೆ ಗಾಡಿ ತಗೊಂಡು ಹೋಗಿ ಖರ್ಚು ಕೂಡ ಆಗಲ್ಲ ಅದಕ್ಕೆ. ಅದಕ್ಕೆ ನಾವೇನ್ ಡಿಸೈಡ್ ಮಾಡಿದ್ವಿ, ನಾವಿಲ್ಲೇ ನಮ್ದು ಯಾವಾಗ ಯಾವಾಗ ಏನ್ ಹಣ್ಣು ಬರುತ್ತೆ ನಮ್ ಗೇಟ್ ಮೇನ್ ರೋಡ್ಗೆ ಇರೋದ್ರಿಂದ ಅಲ್ಲಿ ಟ್ರೇಸ್ಗಳನ್ನೆಲ್ಲ ಇಟ್ಬಿಡ್ತೀವಿ. ಅದಾದ್ಮೇಲೆ ಆಕ್ಸೆಸ್ ಇದ್ರು ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಊರಲ್ಲಿ ಎಷ್ಟು ಹೋಗುತ್ತೆ ನಮಗೆ ಗೊತ್ತಿದೆ, ಅಷ್ಟನ್ ಮಾತ್ರ ಕಟಾವ್ ಮಾಡ್ತೀವಿ. ಎರಡು ಟ್ರೇ ಹೋದ್ರೆ ಎರಡೇ ಟ್ರೇ ಕಟಾವ್ ಮಾಡ್ತೀವಿ, ನಾಲ್ಕು ಟ್ರೇ ಹೋದ್ರೆ ನಾಲ್ಕು ಟ್ರೇ ಕಟಾವ್ ಮಾಡ್ಕೊಳ್ತೀವಿ. ಅದನ್ನ ಮಾರ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ ಅಷ್ಟೇ. ಎಲ್ಲೂ ಡಿಪೆಂಡ್ ಆಗಿಲ್ಲ, ಎಲ್ಲರೂ ಇಲ್ಲಿಗೆ ಬರ್ತಾರೆ, ಇಲ್ಲೇ ತಗೊಂಡು ಹೋಗ್ತಾರೆ. ಅಂದ್ರೆ ಮಾರುಕಟ್ಟೆ ತಮಗೇನು ಪ್ರಾಬ್ಲಮ್ ಆಗಿಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಇಲ್ಲಿಗೆ ಬಂದು ಇಲ್ಲೇ ತಗೊಂಡು ಹೋಗ್ತಾರೆ. ಏನ್ ಅನಿಸ್ತದೆ ತಮಗೆ ಖರ್ಚು ಸಾವಯವದಲ್ಲಿ ಖರ್ಚು ಬರ್ತದಂತೀರಾ? ಎಲ್ರಿ ಎಲ್ಲಿ ಮಾಡಮ್ಮ ಅದನ್ನೆಲ್ಲ ಜೀವಾಮೃತ ಅವು ಎಲ್ಲ ಎಲ್ಲಿ ಮಾಡೋಕ್ಕಾಗತ್ತೆ, ಎರೆಹುಳ ಗೊಬ್ಬರ ಎಲ್ಲಿ ಮಾಡಮ್ಮ ಅಂತಕ್ಕಂಥದ್ದು ಒಂದು ಧೋರಣೆಯನ್ನು ರೈತರು ಹೇಳ್ತಿರ್ತಾರೆ. ಹೇಗೆ ಅನಿಸ್ತದೆ ಸಾವಯವ ಕೃಷಿ, ಖರ್ಚು ಇಲ್ಲದ ಕೃಷಿನ ಸಾವಯವ ಅಂದರೆ? ಹೌದು, ಖರ್ಚೇ ಇಲ್ಲ, ತುಂಬ ಕಡಿಮೆ ಖರ್ಚು. ನೀವು ಬೇರೆ ಎಲ್ಲ ಗೊಬ್ಬರಗಳು ಬೇರೆದೇನು ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅದು 95% ಖರ್ಚಾದರೆ ಇದು 5% ಅಷ್ಟೇ, ಅಷ್ಟು ಡಿಫ್ರೆನ್ಸ್ ಇದೆ. ಇದರಲ್ಲಿ ನೀವೇನಂದ್ರೆ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಸಮಯ ಕೊಡಬೇಕಷ್ಟೇ. ಸಮಯ ಕೊಡೋದ್ರಿಂದ ಏನಾಗುತ್ತೆ, ಈಗ ಒಂದು ಬ್ಯಾರಲ್ ಜೀವಾಮೃತ ಮಾಡ್ಕೊಳ್ಳೋಕೆ ನಮಗೆ ಬಹಳ ಅಂದರೆ 15 ನಿಮಿಷ ಆಗುತ್ತೆ. ಅದು ಪೇಷನ್ಸ್ ಇಲ್ಲ ನಮ್ಮ ರೈತರ ಹತ್ರ, 15 ನಿಮಿಷ ಕೊಟ್ಟರೆ ಆಗೋಯ್ತು ನಮಗೆ. ಈ ನೋಡಿ, ಇಷ್ಟೆಲ್ಲ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ನಾಯಿ ಒಂದು ತಳಿ ವೃದ್ಧಿ ಮಾಡೋದು, ಬ್ರೀಡಿಂಗ್ ಮಾಡ್ತಾ ಇದ್ದೀರಿ, ಸಮಗ್ರವಾಗಿ ವಿವಿಧ ಹಣ್ಣಿನ ಬೆಳೆಗಳಿದ್ದಾವೆ, ನಿರ್ವಹಣೆಗೆ ಬಂದಾಗ ಹೇಗೆ ಮಾಡ್ತಾ ಇರ್ತೀರಿ? ತಮಗೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಜನಗಳು ಬೇಕು. ನೀವು ವಿಶೇಷವಾಗಿ ಒಂದೊಂದರೆ ತೋಟದಲ್ಲಿನೇ ಇರ್ತಿರ್ತಾವೆ, ತೋಟದಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀರಿ, ಹೇಗೆ ನಿರ್ವಹಣೆ ಮಾಡ್ತೀರಿ? ಇಲ್ಲ, ನಮ್ಮಲ್ಲಿ ಇವಾಗ ಇಬ್ಬರು ಲೇಬರ್ ಇರ್ತಾರೆ, ಕಂಟಿನ್ಯೂಸ್ ಆಗಿ ಪರ್ಮನೆಂಟ್ ಇಬ್ಬರು ಲೇಬರ್ ಇರ್ತಾರೆ. ಏನಂದ್ರೆ ಅವ್ರದ್ದು ಜಾಸ್ತಿ ಕಸ ಇದ್ದಾಗ ಕಸ ಕಿತ್ತಾ ಇರ್ತಾರೆ. ಆಮೇಲೆ ಎಲ್ಲ ಕೋಳಿಗಳಿಗೆ ಕುರಿಗಳಿಗೆ ಏನಾದರೂ ಆರೋಗ್ಯ ಪ್ರಾಬ್ಲಮ್ ಇದನ್ನೆಲ್ಲ ಅಬ್ಸರ್ವ್ ನಾನು ಮಾಡ್ತಾ ಇರ್ತೀನಿ, ಅವರು ನೋಡ್ತಾ ಇರ್ತಾರೆ. ಆಮೇಲೆ ಕಂಪ್ಲೀಟ್ ಕಿಟ್ ಎಲ್ಲ ಇಟ್ಬಿಡ್ತೀವಿ, ಮೆಡಿಸಿನ್ ಕಿಟ್ಸೇ ನಮ್ಮ ಹತ್ರ ಇರುತ್ತೆ. ನಾವು ಯಾವ ಡಾಕ್ಟರ್ ಮೇಲೂ ಡಿಪೆಂಡ್ ಆಗಲ್ಲ, ನಾವೇ ಇಂಜೆಕ್ಷನ್ ನೋಡಿತೀವಿ, ನಾವೇ ಎಲ್ಲ ಹಾಕ್ತೀವಿ, ಎಲ್ಲದಕ್ಕೂ ನಾವೇ ಪೂರ್ತಿ ಏನು ಆಗಲ್ಲ. ಪೂರ್ತಿ ನಮ್ಗೆ ಮೀರಿದಾಗ ಮಾತ್ರ ವೈದ್ಯರನ್ನ ಕರೆಸ್ತೀವಿ, ಅಷ್ಟು ಬಿಟ್ಟರೆ ಎಲ್ಲ ನಾವೇ ಮಾಡ್ಕೊಳ್ತೀವಿ. ಹೇಗೆ ಆದಾಯ ಅದು? ಈಗ ನೋಡ್ರಿ, 6 ವರ್ಷ ಆಯ್ತು ನಿಮ್ದು ಮಾಡಕತ್ತಿ, ಏನು ಅನಿಸ್ತದೆ ನಿಮಗೆ? ಖರ್ಚು ವೆಚ್ಚಗಳನ್ನ ಲೆಕ್ಕ ಹಾಕಿರಿ, ತಮಗೆ ತೃಪ್ತಿ ಇದೆಯಾ ಉಳಿತಾಯ? ಅದು ಭಾಳ ಮುಖ್ಯ, ರೈತರಿಗೆ ಉಳಿಬೇಕು. ನಾವು ದುಡಿತಾ ಇದ್ದೀವಿ, ಆಳುಗಳನ್ನ ಹಚ್ತಾ ಇದ್ದೀವಿ, ಉಳಿತಾಯ ಭಾಳ ಮುಖ್ಯ, ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬ ಉಳಿತಾಯ ಇದೆ, ಉಳಿತಾಯ ಇದ್ದಾಗೆ ಮಾಡೋಕ್ಕಾಗುತ್ತೆ ಇದನ್ನೆಲ್ಲ. ಆದರೆ ಸ್ವಲ್ಪ ಪೇಷನ್ಸ್ ಬೇಕು, ಕಾಯಬೇಕಾಗುತ್ತೆ ನಮಗೆ. ಇವಾಗ ನಮ್ಗೆ ನೀವು ಫಸ್ಟ್ 3 ವರ್ಷ ನಾವು ಕಾದಿದ್ದೀವಿ, ಬರೀ ದುಡ್ಡು ಹಾಕಿ ಹಾಕಿ ಹಾಕಿ ಕಾದಿದ್ದೀವಿ. ಈಗ 2 ವರ್ಷದಿಂದ ಒಳ್ಳೆ ಆದಾಯ ಬರ್ತಾ ಇದೆ. ನಿಮ್ಗೆ ಹೇಳಬೇಕಂದ್ರೆ 300 ನಿಂಬೆ ಗಿಡಗಳಿದೆ, 300 ನಿಂಬೆ ಗಿಡಗಳಲ್ಲಿ ಒಂದೊಂದು ನಿಂಬೆ ಗಿಡನು 1 ವರ್ಷಕ್ಕೆ 5,000 ಕಾಯಿ ಬಿಡ್ತಾ ಇದೆ. ರೂಪಾಯಿಗೊಂದು ಮಾಡಿದ್ರು 5,000 ಆಯ್ತು, 15 ಲಕ್ಷ ಲೆಮನ್ ಆಗುತ್ತೆ 1 ವರ್ಷಕ್ಕೆ. 15 ಲಕ್ಷ ಬರೀ ಲೆಮನ್ ಇಂದೇ ಬರುತ್ತೆ, ಇನ್ನು ಬೇರೆ ಎಲ್ಲ ಲೆಕ್ಕ ಹಾಕೊಳ್ಳಿ ನೀವೇ. ಜಾಮ್ ಇದೆ, ಆಮೇಲೆ ಇದು ಅಂಜೂರ್ ಇದೆ, ನೇರಳೆ ಜಂಬು ನೇರಳೆ ಇದೆ, ಮ್ಯಾಂಗೋ ಇದೆ, ಇದೆಲ್ಲ ಇಂದ ಬರ್ತಾ ಇರುತ್ತೆ. ಆದ್ರೆ ಏನಾಗುತ್ತೆ ನಮ್ಗೆ ಇಲ್ಲಿ ಏನಾಗುತ್ತೆ, ಅಟ್ ಎ ಟೈಮ್ ಬರಲ್ಲ ಎಲ್ಲ, ಹಾಗಾಗಿ 1 ಲಕ್ಷ ಬಂತು 1 ಲಕ್ಷ ಬಂತು ಗೊತ್ತಾಗಲ್ಲ. ಖರ್ಚು ಮಾಡ್ತಿರ್ತೀರಿ ಅಷ್ಟೇ ಅಷ್ಟೇ. ಆದ್ರೆ ಇದರಲ್ಲಿ ಬಹಳ ತೃಪ್ತಿದಾಯಕ ಬದುಕನ್ನ ಕಟ್ಕೋಬಹುದು. ಈಗ ನೋಡ್ರಿ, ತಾವು ಒಬ್ಬ MBA ಗ್ರಾಜುಯೇಟು, ಎಲ್ಲರೂ ಹೋಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ತಮಗೆ ತಿಂಗಳ 1 ಲಕ್ಷ ರೂಪಾಯಿ ಸಂಬಳ ತಗೋಬಹುದಾಗಿತ್ತು. ಕಲಿತಂಥ ಯುವಕರಿಗೆ ಏನು ಹೇಳ್ತೀರಿ? ಈಗ ನೋಡ್ರಿ, ಭಾಳಷ್ಟು ಮಂದಿ ಇಲ್ಲ, ನೌಕರಿ 1 ಲಕ್ಷ ರೂಪಾಯಿ ಪ್ಯಾಕೇಜ್ ಬಂತಂದರೆ, 12 ಲಕ್ಷ 10 ಲಕ್ಷ ಪ್ಯಾಕೇಜ್ ಬಂತಂದರೆ ನೌಕರಿ ಮಾಡೋದು ಚಲೋ ಅಂತೇಳಿ ಇದ್ದದ್ದನ್ನು ತೋಟಪಟ್ಟಿಗಳನ್ನು ಲೀಸ್ ಕೊಟ್ಟು ಹೋಗಿಬಿಡ್ತಾರೆ. ಅಂಥವ್ರಿಗೆ ಏನು ಹೇಳ್ತಿರಿ ತಾವು? ಇಲ್ಲ, ಈಗ ನೀವು ಗ್ರಾಜ್ಯುಯೇಟ್ ಮಾಡ್ಕೊಳ್ಳಿ, ಏನಾದರೂ ಒಳ್ಳೊಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳಿ ಅಂತೀನಿ. ಅವ್ರವ್ರ ಫೀಲ್ಡ್ ಅವ್ರವ್ರಿಗೆ ಇಷ್ಟ, ಯಾವುದಾದ್ರೂ ಮಾಡ್ಕೋಬೋದು, ಅವ್ರ ಆಯ್ಕೆ ಅದು. ಆದರೆ ಯಾರ್ಯಾರಿಗೆ ಜಮೀನುಗಳಿದ್ದಾವೆ ತಮ್ಮ ತಮ್ಮ ಊರುಗಳಲ್ಲಿ, ಅವರೆಲ್ಲ ಪ್ರಯತ್ನ ಮಾಡ್ಬೋದು, ಇದು ಒಳ್ಳೆ ಪ್ರಯತ್ನ. ಯಾಕಂದರೆ ಈಗ ಬೆಂಗಳೂರಂಥ ಸಿಟಿಗಳಲ್ಲೂ ಕೂಡ ಓಕೆ, ಎಷ್ಟೋ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಫಾರ್ಮ್ ಹೌಸ್ ಅಂತ ಮಾಡ್ಕೊಡ್ತಾ ಇದ್ದಾರೆ ಸೈಟ್ಗಳನ್ನ, ಚಿಕ್ಕ ಚಿಕ್ಕದೇ ಗುಂಟೆ ಲೆಕ್ಕದಲ್ಲಿ. ಏನು ಮಾಡೋದು, ಒಂದು 50 ಶ್ರೀಗಂಧ, ಒಂದು 50 ಪೇರ್ಲೆ ಗಿಡಗಳನ್ನ ಹಾಕಿ ಒಂದು ವಿಲ್ಲಾ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ನೋಡಿ, ಈ ವಿಲ್ಲಾ ತಗೊಳ್ಳಿ, 1,00,000 ಆಗುತ್ತೆ, ನಿಮಗೆ ಮನೆನೂ ಇರುತ್ತೆ, ಯಾವಾಗಾದ್ರೂ ವೀಕೆಂಡ್ ಬೇಕಾದ್ರೆ ಬಂದೋಗಿ, ನೀವೆಲ್ಲ ಅಪಾರ್ಟ್ಮೆಂಟಲ್ಲಿ ಇರಿ, ವೀಕೆಂಡ್ ಬಂದೋಗಿ, ಆಮೇಲೆ ನಿಮಗೆ ಫ್ಯೂಚರಲ್ಲಿ ಒಂದು 50-60 ಶ್ರೀಗಂಧ ಇರುತ್ತೆ, ಅದು ನಿಮ್ಗೆ ರಿಟರ್ನ್ಸ್ ಕೊಡುತ್ತೆ. ಈ ಪದ್ಧತಿ ಅಲ್ಲಿ ಸಿಟಿಗಳಲ್ಲೇ ಬರ್ತಾ ಇದೆ. ಹಾಗಾಗಿ ಯಾರ್ಯಾರಿಗೆ ಜಮೀನುಗಳಿದೆ ಅವರು ಪ್ರಯತ್ನ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಅನ್ಸ್. ಶ್ರೀಕಾಂತ್ ಅವರೇ, ಒಟ್ಟಾರೆ ತಮಗೆ ತಾವು ಮಾಡ್ತಿರ್ತಕ್ಕಂಥ ಈ ಸಮಗ್ರ ಕೃಷಿ ಒಂದು ತೃಪ್ತಿಯನ್ನು ತಂದಿದೆ ತಮಗೆ? ಖಂಡಿತ, ಆತ್ಮತೃಪ್ತಿ ಇದೆ ಇದರಲ್ಲಿ, ಶಬ್ದಗಳೆಲ್ಲ ಹೇಳೋದಕ್ಕೆ ಅಷ್ಟು ಖುಷಿ ಇದೆ, ಸಂತೋಷ ಇದೆ, ನೆಮ್ಮದಿಯಿಂದ ಆರೋಗ್ಯಕರ ಜೀವನನೂ ಇದೆ ತಮ್ಮದು. ಹೌದು, ಖಂಡಿತ. ಒಳ್ಳೆಯದು ಶ್ರೀಕಾಂತ್ ಶೆಟ್ಟಿ ಅವರು, ಇದುವರೆಗೆ ನಿಮ್ಮ ಸಮಗ್ರ ಕೃಷಿಯ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಖುಷಿ ಆಗತ್ತೆ ನಿಮ್ಮ ತೋಟಗಳನ್ನ, ಇಲ್ಲಿ ಅಡ್ಡಾಡ್ತಕ್ಕಂಥ ಕುರಿಗಳನ್ನ, ಕೋಳಿಗಳನ್ನ ಮತ್ತು ನಾಯಿಗಳನ್ನ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಒಳ್ಳೆ ರೀತಿಯಿಂದ ಒಳ್ಳೆ ಪರಿಸರದಲ್ಲಿ ತೋಟದಲ್ಲಿ ಮನೆ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ದೀರಿ. ಕಲಿತಂಥ ಯುವಕರಾದರೂ ಸಹ ಯಾವುದೋ ಒಂದು ಮುಚ್ಚುಮರೆ ಇಲ್ಲದೆ ರೈತರಾಗಿ ದುಡಿದು ಒಳ್ಳೆ ರೀತಿಯಿಂದ ಪರಿಸರ ಪೂರ್ವಕವಾದಂಥ ಕೃಷಿಯನ್ನು ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ವಿಚಾರವನ್ನು ಮಾಡಿ ಇಂಥ ಒಂದು ಕೃಷಿಗೆ ಮುಂದೆ ಬಂದರೆ ಖಂಡಿತ ಕೃಷಿ ಎಂದು ರೈತರ ಕೈ ಬಿಡೋದಿಲ್ಲ, ಕೈಯನ್ನು ಹಿಡಿತೆ ಅಂತಕ್ಕಂಥ ವಿಚಾರದೊಂದಿಗೆ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ಒಮ್ಮೆ ನಿಮ್ಮ ಫೋನ್ ಸಂಖ್ಯೆ ಏನಾದರೂ ಯಾರಾದರೂ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿ ನಮ್ಮ ರೈತರಿಗೆ. ಇಲ್ಲ, ಖಂಡಿತ ಬರ್ಬೋದು. ಇದು ಮಾನ್ವಿ ತಾಲೂಕಲ್ಲಿ ಬರ್ತಕ್ಕಂಥ ಕುರುಡಿ ಗ್ರಾಮ. ಕುರುಡಿ ಗ್ರಾಮದಲ್ಲಿ ಶ್ರೀದೇವಿ ಫಾರ್ಮ್ ಹೌಸ್ ನಮ್ಮ ತೋಟದ ಹೆಸರಿದೆ. ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ. ನೀವು ಇಲ್ಲಿಗೆ ಬಂದು ಯಾರಿಗಾದರೂ ಕೇಳಿದ್ರು ಹೇಳ್ತಾರೆ, ನನಗೆ ಫೋನಲ್ಲೇ ಮಾತಾಡಬೇಕಂದ್ರು ಕೂಡ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. 9538980333 ಈ ನಂಬರ್ಗೆ ಕರೆ ಮಾಡಿ ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಅಥವಾ ಪ್ರತ್ಯಕ್ಷವಾಗಿ ಇಲ್ಲಿ ಬಂದು ಕೂಡ ನೋಡ್ಬೋದು. ನಿಮಗೆ ಎಲ್ಲ ರೀತಿಯ ನಾವು ತರಬೇತಿ ಬೇಕಂದರೂ ಕೊಡ್ತೀವಿ, ಯಾವುದೇ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆಯದು, ಮಾಹಿತಿ ಹಂಚಿಕೊಂಡಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುರುಡಿ ಗ್ರಾಮದ ರೈತರಾದ ಶ್ರೀಕಾಂತ್ ಶೆಟ್ಟಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿಬಂದ್ರೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30.5-32.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.8-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-79% ಮತ್ತು ಕನಿಷ್ಠ ಆರ್ದ್ರತೆ 50-57% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 24-27 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಹತ್ತಿಯಲ್ಲಿ ಬೇರುಕೊಳೆ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಪ್ರಿಪಕೊನೊಜೋಲ್ 20 EC ಅಥವಾ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡದ ಸುತ್ತಲೂ ತೆಳುವಾಗಿ ಸುರಿಯಬೇಕು. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿನೊಣದ ಹತೋಟಿಗೆ ಎಕರೆಗೆ 10 ರಂತೆ ಹಳದಿ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC 250 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 KG ಯೂರಿಯಾ ಮತ್ತು 10 KG ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿಯಲ್ಲಿ ಬೇರುಕೊಳೆ ರೋಗ, ಸಿಡಿ ರೋಗದ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಗೊಡ್ಡು ರೋಗದ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶ ಮಾಡಬೇಕು ಮತ್ತು 1 ಮಿಲಿಲೀಟರ್ ಸ್ಪೈರೋಮೆಸಿಫಿನ್ 39.5 SC ಅಥವಾ 0.50 ಮಿಲಿಲೀಟರ್ ಮಲ್ಟಿಮ್ಯಾಕ್ಸ್ಪಿನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ರಷ್ಟು ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19 19 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಪೈಟೋತ್ಪೆರಾ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಫಲಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಹೆಸರು ಮತ್ತು ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿದ್ದಾಗ 5 ಮಿಲಿಲೀಟರ್ ಪ್ರಾರಾಕ್ವಾಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಯಲ್ಲಿ ರೈತ ಬಾಂಧವರು ಮುಖ್ಯವಾಗಿ ಶೇಂಗಾ ಬೆಳೆಯಲ್ಲಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಬೇಕು. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾರಜನಕ ಅಂಶ ಹೆಚ್ಚು ಇರುವಂತೆ ಎಚ್ಚರವನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಸೂರ್ಯಕಾಂತಿ ವೇಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕೋಪಿಡ್ 17.8 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸ್ತದೆ. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿಬಂದ್ರೆ ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕಡಲೆಕಾಳು ಜವರಿ ಸ್ಥಳೀಯ, ಕ್ವಿಂಟಾಲ್ ಕನಿಷ್ಠ 7,622, ಕನಿಷ್ಠ ಹಾಗೂ ಗರಿಷ್ಠ 7,622 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44, 6,900 7,700 ರೂಪಾಯಿಗಳು. ಇನ್ನು ಹೆಸರುಕಾಳು ಜವರಿ ಸ್ಥಳೀಯ 6,856 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,689 5,403 ರೂಪಾಯಿಗಳು. ಈರುಳ್ಳಿ 1,600 ರೂಪಾಯಿಗಳು. ಭತ್ತ ಸೋನಮಸೂರಿ 1,891 2,626 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 9,259 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿಬಂದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:23. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಪ್ರಕಟಣೆ. ಸೂಪರ್ವೈಸರ್ ಸರ್, ಇದು ಮಳೆಗಾಲ ಅಲ್ವೇ, ಪಿಲ್ಲರ್ಗೆ ಸಿಮೆಂಟ್ ಸೆಟ್ ಆಗುತ್ತಾ? ನಾವು ಶೆಟ್ರಿಂಗ್ ನ ತೆಗಿಬೇಕಾಗಿರೋದ್ರಿಂದ ನಿನ್ ಬೇಗ ಸೆಟ್ ಆಗುವಂತ ಸಿಮೆಂಟ್ ಗೆ ಮೇಸ್ತ್ರಿ ಹೇಳ್ದ ಸರ್? ಸಿಮೆಂಟ್ ಹೇಳದ್ನ? ಬರೀ ಮಾತಿನಿಂದ ಆಗದು, ಸಿಮೆಂಟ್ ಅನ್ನು ಬದಲಾಯಿಸಿದರೆ ಮಾತ್ರ ಕೆಲಸ ಸಾಗುತ್ತದೆ. ಬಿರ್ಲಾ A1 ಸ್ಟ್ರಾಂಗ್ಕ್ರೀಟ್ ಅನ್ನು ಆಯ್ಕೆ ಮಾಡಿ, ಆಪ್ಟಿಮಿಕ್ಸ್ 18 ಟೆಕ್ನಾಲಜಿಯೊಂದಿಗೆ ತಯಾರಾಗಿದೆ. ಬೇಗ ಸೆಟ್ ಆಗುವುದು ನಿಮ್ಮ ಮನೆಯನ್ನು ಬಲಿಷ್ಠವಾಗಿ ಬದಲಾಯಿಸುತ್ತದೆ. ಬಿರ್ಲಾ A1 ಸ್ಟ್ರಾಂಗ್ಕ್ರೀಟ್? ಹೌದು, ಫಾಸ್ಟ್ ಸೆಟ್ಟಿಂಗ್ ಆಗುವುದಲ್ಲದೆ ಅಲ್ಟಿಮೇಟ್ ಸ್ಟ್ರೆಂತ್ ಕೂಡ. ಬಿರ್ಲಾ A1 ಸ್ಟ್ರಾಂಗ್ಕ್ರೀಟ್, ದಿ ಫಾರ್ ಎವರ್ ಸಿಮೆಂಟ್. ಈಗ ಕೇಳಿ ರಾಯಚೂರು ತಾಲೂಕಿನ ಹುಣಸಿಯಾಳುಹುಡ ಗ್ರಾಮದ ಮುನಿಯಪ್ಪ ಭಂಡಾರಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ನವಕಾಂಡ ಪೃಥ್ವಿ ಒಳಗ ಪುಂಡಲೀಗ ಎಂಬುದು ಒಂದು ಉತ್ತು ಉಂಟು. ಆ ಉತ್ತುನೋಳು ಒಂದು ನಾಗ ಸರ್ಪ ಉಂಟು. ಸರ್ಪದ ಎಡೆಯಲ್ಲಿ ಒಂದು ರತ್ನ ಉಂಟ. ಆ ರತ್ನದ ಬೆಳಗಿನಲ್ಲಿ 14 ಲೋಕ ಸುಳು ಉಂಟು. ಉತ್ತನ್ನ ಒಡೆಯದ ಸರ್ಪನನ್ನು ಕೊಲ್ಲದೆ ರತ್ನ ವಶ ಮಾಡಿಕೊಂಡ ನಮ್ಮ ಅಖಂಡೇಶ್ವರ ದೇವ ಒಣಿಯ ಒಳಗ ಬುಧಗಾರಿ ಕಾದವು. ಒಳಗೆ ಬಿಗಾರಿ ಕಾದವ್ವಾ.